ಸಂವಾದ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ. ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬೆಂಗಳೂರಿನಲ್ಲಿ ನಾಳೆ ಫೈನಲ್ ಪಂದ್ಯ, ಭಾರತ ಕುವೈತ್ ಸೆಣಸಾಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ. ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು. ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ. ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ. ಆರು ಗಂಟೆ 51 ನಿಮಿಷ, ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಸ್ಟುಡಿಯೋ ಸಮಯ 6:51:40. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಫಸ್ಟ್ ಬ್ಯೂರೋ ಆಸ್ಪತ್ರೆ, ಮೆದುಳು ಮತ್ತು ಬೆನ್ನುಮೂಳೆ ಚಿಕಿತ್ಸೆಯ ಅತ್ಯಾಧುನಿಕ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿರುವ ಕರಾವಳಿ ಕರ್ನಾಟಕದ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಟ್ರೋಕ್ ಆದ 1.5 ಗಂಟೆಯೊಳಗೆ ಆಸ್ಪತ್ರೆಗೆ ದಾಖಲಿಸಿದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಫಸ್ಟ್ ಬ್ಯೂರೋ ಆಸ್ಪತ್ರೆಯು ಪೀಡಿಯಾಟ್ರಿಕ್ ನ್ಯೂರಾಲಜಿ ಮತ್ತು ಅಪಸ್ಮಾರ ಚಿಕಿತ್ಸಾ ವಿಭಾಗವನ್ನು ಹೊಂದಿರುವ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕೇರಳದ ಏಕೈಕ ಆಸ್ಪತ್ರೆಯಾಗಿದೆ. ನಿರಂತರ ಸೇವೆಗಾಗಿ ಫಸ್ಟ್ ಬ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824226633, ಮೊಬೈಲ್ 9343448. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶದ ಮುಖಾಂತರ ಕಳಿಸಿಕೊಡಬಹುದು. ಅದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾರ ಮಾಡುತ್ತೇವೆ. ಸಂದೇಶಕ್ಕಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಮತ್ತೊಮ್ಮೆ 9481572600. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಭದ್ರಾವತಿ. ನರೇಗಾ ಯೋಜನೆ ಈ ಕಾರ್ಯಕ್ರಮದ ಕುರಿತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ಸ್ನೇಹಲ್ ಸುಧಾಕರ್ ಲೋಖಾಂಡೆ ಇವರೊಡನೆ ಸಂದರ್ಶನ. ಕೇಳುಗರೆ, ನರೇಗಾ ಯೋಜನೆ ಇದರ ಬಗ್ಗೆ ನಮ್ಮ ಬಹಳಷ್ಟು ಕೇಳುಗರಿಗೆ ಗೊತ್ತು. ವಿಶೇಷವಾಗಿ ಗ್ರಾಮ ಮಟ್ಟದಲ್ಲಿ ಇರತಕ್ಕಂತಹ 10 ಹಲವು ಸೌಲಭ್ಯಗಳನ್ನು ನರೇಗಾ ಯೋಜನೆಯಲ್ಲಿ ಬಹಳಷ್ಟು ಜನರು ಪಡ್ಕೋತಾ ಇದ್ದೀರಿ. ಈ ನರೇಗಾ ಅಂತಂದ್ರೆ ಏನು, ಅದರಲ್ಲಿ ಯಾವೆಲ್ಲ ಯೋಜನೆಗಳಿವೆ ಅಂತ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಸ್ನೇಹಲ್ ಸುಧಾಕರ್ ಲೋಖಾಂಡೆ ಅವರು. ಸ್ನೇಹಲ್ ಅವರೇ ನಮಸ್ಕಾರ, ಹಾಗೂ ಸ್ವಾಗತ. ನಮಸ್ಕಾರ. ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನರೇಗಾ ನರೇಗಾ ನರೇಗಾ ಅಂತ ಹೇಳ್ಬಿಡ್ತೀವಿ, ಏನಿದು ನರೇಗಾ? ನರೇಗಾ ಅಂದ್ರೆ ಅದು ಆಕ್ಚುಲಿ ಇದು ಮನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಈಗ ಸ್ಕೀಮ್. ಸೊ ಈ ನರೇಗಾ ಸ್ಕೀಮ್ ಅಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಒಂದು ಫ್ಯಾಮಿಲಿಯಲ್ಲಿ ಒಂದು ಪರಿವಾರದಲ್ಲಿ ಒಂದೇ ಒಬ್ಬರಿಗೆ 100 ಡೇಸ್ 100 ದಿವಸಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತ ಹೇಳ್ಬಹುದಾ? ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮೆ ಗ್ರಾಮೀಣ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶದ ಒಂದು ಕುಟುಂಬದ ಒಬ್ಬ ವ್ಯಕ್ತಿಗೆ 100 ದಿನ ಗ್ಯಾರಂಟಿ ಕೆಲಸವನ್ನ ಕೊಡುವಂತಹ ಯೋಜನೆ. ಎಸ್, 100 ದಿವಸ ಕೆಲಸ ತಗೋಬೇಕು ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗೆ ಏನಾದ್ರೂ ರಿಜಿಸ್ಟರ್ ಮಾಡ್ಕೋಬೇಕಾ? ರಿಜಿಸ್ಟರ್ ಮಾಡಿ. ಸೊ ಈಗ ನಮ್ಮ ಭಾರತ ಸರ್ಕಾರದಿಂದ ಎಲ್ಲ ರಿಜಿಸ್ಟ್ರೇಷನ್ಸ್, ಜಾಬ್ ಕಾರ್ಡ್ ರಿಜಿಸ್ಟ್ರೇಷನ್ ಇರಲಿ, ಮಸ್ಟರ್ ರೋಲ್ ಇರಲಿ, ಅದು ಎಲ್ಲ ಆನ್ಲೈನ್ ಆಗಿದೆ. ಇದೊಂದು ನಮ್ಮ NMMS ಒಂದು ಆಪ್ ಆಗಿ ಬಂದಿದೆ. ಆ ಆಪ್ ಅಲ್ಲಿ ಅವರೇ ನಮ್ಮ ಎಲ್ಲ ಯಾರು ವರ್ಕರ್ಸ್ ಇರ್ತಾರೆ, ಅವಶ್ಯಕ ವರ್ಕರ್ಸ್ ಮತ್ತೆ ನಮ್ಮ ಸ್ಟಾಫ್, ನರೇಗಾ ಸ್ಟಾಫ್ ಆ ಆಪ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅದು ಎಲ್ಲ ಅವ್ರಿಗೆ ರಿಜಿಸ್ಟ್ರೇಷನ್ ಬಂದ್ಬಿಡತ್ತೆ. ಅದು ಎಲ್ಲ ಆನ್ಲೈನ್ ಪ್ರೊಸೆಸ್. ಅವ್ರದ್ದು ನಾವು ಆಧಾರ್ ಕಾರ್ಡ್ ತಗೊಡ್ತೀವಿ, ಆಧಾರ್ ಕೂಡ ಲಿಂಕ್ ಮಾಡ್ಬಿಡ್ತೀವಿ, ಅದ್ರ ಬ್ಯಾಂಕ್ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬಿಡ್ತೀವಿ. ಸೊ ಅವ್ರದ್ದು ಏನು ಫಂಡ್ ಬರುತ್ತೆ ಅಂದ್ರೆ ಅವರಿಗೆ ನಾವು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಕಂಪನ್ಸೇಷನ್, ಆ ಕಂಪನ್ಸೇಷನ್ ಡೈರೆಕ್ಟ್ಲಿ ಅವ್ರ ಅಕೌಂಟ್ ಅಲ್ಲಿ ಹೋಗ್ಬೇಕು. ಏನು ಅಲ್ಲಿ ಕಡಿಮೆ ಆಗಬಾರ್ದು, ಮತ್ತೆ ಅಲ್ಲಿ ಸಮಸ್ಯೆ ಆಗಬಾರ್ದು, ಅದಕ್ಕೆ ಡೈರೆಕ್ಟ್ಲಿ ಅಕೌಂಟ್ ಅಲ್ಲಿ ಹೋಗ್ಬಿಡತ್ತೆ ಆಧಾರ್ ಲಿಂಕ್ ಮಾಡಿದ್ಮೇಲೆ. ಸೊ ಇದೆಲ್ಲ ಪ್ರೊಸೆಸ್ ಆನ್ಲೈನ್ ಆಗಿದೆ. ಈಗ ಒಂದ್ ಸಾರಿ ಜಾಬ್ ಕಾರ್ಡ್ ಅನ್ನ ಅವರು ತಗೊಂಡ ನಂತರದಲ್ಲಿ 100 ದಿನಗಳ ಕೆಲಸವನ್ನ ಗ್ಯಾರಂಟಿ ಆಗಿ ಕೊಡ್ತೀವಿ. ಈ ಕೆಲಸ ಎಲ್ಲಿ ಕೊಡ್ತೀರಿ? ಈಗ ಸುಮಾರು ಕಡೆ ನಮ್ಮ ನರೇಗಾದು ಕೆಲಸಕ್ಕೆ ಅವಕಾಶ ಇದೆ. ಈಗ ಫಸ್ಟ್ ಫಾರ್ ಎಕ್ಸಾಂಪಲ್ ಅಮೃತ್ ಸರೋವರ್ ಒಂದು ನಾವು ಕನ್ಸೆಪ್ಟ್ ಸರ್ಕಾರದಿಂದ ಬಂದಿದೆ. ಆ ಅಮೃತ್ ಸರೋವರ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು 75 ಕೆರೆಗಳಿಗೆ ರಿಜುವಿನೇಷನ್ ಮತ್ತೆ ರೀಡೆವಲಪ್ಮೆಂಟ್ ಕೆಲಸ ತಗೊಂಡಿದ್ದೀವಿ. ಅದರ ಜೊತೆ ಬೇರೆ ಕಡೆ ನಮ್ಮ ಡಿಸಿಲ್ಟಿಂಗ್ ಕೆಲಸ ಇರುತ್ತೆ, ನಮ್ಮ ಸ್ಕೂಲ್ ಪ್ಲೇ ಗ್ರೌಂಡ್ಸ್ ಕೆಲಸ ಇರುತ್ತೆ, ಮೆಟೀರಿಯಲ್ ಕೆಲಸ ನೋಡಿದಾಗ ಬಿಲ್ಡಿಂಗ್, ಸ್ಕೂಲ್ ಬಿಲ್ಡಿಂಗ್ಸ್, ಅಂಗನವಾಡಿ ಬಿಲ್ಡಿಂಗ್ಸ್, ಅದ ಹಂಗೆ ಸುಮಾರು ಕಡೆ ಕೆಲಸದ ಲಿಸ್ಟ್ ಇದೆ. ಅಂದ್ರೆ ನೀವೇ ಅವರಿಗೆ ಕೆಲಸ ಕೊಡ್ತೀರಿ? ನಾವೇ ಅವರಿಗೆ ಕೆಲಸ ಕೊಡ್ತೀವಿ. ಹೌಸಿಂಗ್ ಅಲ್ಲಿ ಅವ್ರ ಮನೆ ಯಾರಿಗೆ ಕಟ್ಕೊಡ್ತಾರೆ ಅವರಿಗೆ 90 ಡೇಸ್ ನಾವು ನರೇಗಾ ಮ್ಯಾಂಡೇಟ್ ಕೊಡ್ತೀವಿ. ಅವರ ಮನೆಯನ್ನ ಅವರು ಕಟ್ಕೊಂಡ್ರು ಕೂಡ ಅವರಿಗೆ ಕೆಲಸದ ಗ್ಯಾರಂಟಿಯನ್ನು ಗ್ಯಾರಂಟಿ ಕೊಡ್ತೀವಿ. ಅದೆಲ್ಲ ಕೆಲಸಗಳು ಈ ನಮ್ ನರೇಗಾ ವರ್ಕ್ಸ್ ಲಿಸ್ಟ್ ಅಲ್ಲಿ, ಲಿಸ್ಟ್ ಆಫ್ ವರ್ಕ್ಸ್ ಅಂತ ಇದೆ. ಯಾವ್ಯಾವ ಕೆಲಸ ಅಂತ ನೀವು ಲಿಸ್ಟ್ ಮಾಡಿದೀವಿ? ಆ ಲಿಸ್ಟ್ ನೋಡಿಕೊಂಡು ಅವರ ಮನೆಯ, ಅವರ ತೋಟ, ಅವರ ಊರಿನಲ್ಲೇ ಕೆಲಸ ಮಾಡಿದ್ರು ಕೂಡ ನೀವು 100 ಡೇಸ್ ವರ್ಕ್ ಅನ್ನು ಕೊಡ್ತೀರಿ? ಕೊಡ್ತೀವಿ. ಈಗ ಒಂದು ದಿನಕ್ಕೆ ವರ್ಕ್ ಏನೋ ಕೊಟ್ಬಿಡ್ತೀರಿ 100 ಡೇಸ್, ಒಂದ್ ದಿನಕ್ಕೆ ನಿಮ್ಗೆ ಕೇಳ್ತಾರಪ್ಪ ನನಗೆ ಎಷ್ಟು ಹಣವನ್ನು ಕೊಡ್ತೀರಿ? ನಮ್ಮ ಸರ್ಕಾರದಿಂದ ನಿರ್ಧಾರ ಆದ್ಮೇಲೆ 316 ರುಪೀಸ್ ಪರ್ ಡೇ ಅದು ಒಂದು ವೇಜಸ್ ನಮ್ಮ ಸರ್ಕಾರದಿಂದ ಡಿಸೈಡ್ ಆಗಿದೆ. ಸೊ ಅದು ಕೆಲಸ ಮಾಡಿದ್ಮೇಲೆ, ಅವ್ರ ರಿಜಿಸ್ಟ್ರೇಷನ್ ಆದ್ಮೇಲೆ, ಕೆಲಸ ಮುಗಿದ್ಮೇಲೆ, ಅಟೆಂಡೆನ್ಸ್ ಆದ್ಮೇಲೆ ಅವರಿಗೆ ಒಂದು 7-15 ಡೇಸ್ ಅಲ್ಲಿ ಆ ಫಂಡ್ ದುಡ್ಡು ಅವರ ಅಕೌಂಟ್ ಜಮಾ ಆಗ್ಬಿಡುತ್ತೆ. ಅಂದ್ರೆ 100 ಡೇಸ್ ವರೆಗೆ ಕಾಯ್ಬೇಕು ಅಂತಿಲ್ಲ, ಕಾಯ್ಬೇಕಲ್ಲ. ಯಾವಾಗ ಅವ್ರ ವರ್ಕ್, ಫಾರ್ ಎಕ್ಸಾಂಪಲ್ ಇವತ್ತೇ ಅವರೇ ವರ್ಕ್ ಮಾಡಿದ್ರೆ ವಿದಿನ್ ನೆಕ್ಸ್ಟ್ 7-15 ಡೇಸ್ ಅಲ್ಲಿ ಆ ಫಂಡ್ ಅವರಿಗೆ ಬಂದ್ಬಿಡುತ್ತೆ. ವರ್ಕ್ ಮಾಡೋಕ್ಕಿಂತ ಮೊದಲೇ ಅಪ್ರೂವಲ್ ತಗೋಬೇಕು. ಅವ್ರು ಅಪ್ರೂವಲ್ ಅಲ್ಲ, ರಿಜಿಸ್ಟರ್ ಮಾಡ್ಬೇಕು. ನಾನು ಇಂತ ಕೆಲಸವನ್ನ ಮಾಡ್ಕೋತಿದ್ದೀನಿ ಅಥವಾ ಮಾಡ್ತೀನಿ ಅಂತ ಇನ್ಫಾರ್ಮ್, ನಮ್ ಕಡೆ ರಿಜಿಸ್ಟರ್ ಆಗ್ಬೇಕು. ಸೊ ನಮ್ ಕಡೆ ರಿಜಿಸ್ಟರ್ ಆದ್ಮೇಲೆ ಅವ್ರಿಗೆ ಕೆಲಸ ಕೊಡೋಕೆ ಜವಾಬ್ದಾರಿ ನಮ್ದು. ನಾವು ಅವರಿಗೆ 15 ದಿವಸ ಕೆಲಸ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಅಲೌನ್ಸ್ ಕೊಡಬೇಕು. ಸೊ ನಾರ್ಮಲ್ ಆಗಿ ಕೆಲಸ ಎಲ್ಲರಿಗೆ 100 ಡೇಸ್ಗೆ ಅವರಿಗೆ ಒಂದು ವರ್ಷದಲ್ಲಿ 365 ದಿನದಲ್ಲಿ 100 ಡೇಸ್ ಗ್ಯಾರಂಟಿ ವರ್ಕ್ ಅನ್ನ ಕೊಡುವಂತಹ ಸ್ಕೀಮೇ ಈ ಒಂದು ವಿಶೇಷವಾದಂತಹ ಯೋಜನೆ. ಎಸ್ ಎಸ್. ಹಾಗಾದ್ರೆ ಈ ಒಂದು ಸ್ಕೀಮ್ ನ ಹೆಸರು ಉದ್ಯೋಗ ಖಾತ್ರಿ ಅಂತ. ಉದ್ಯೋಗ ಖಾತ್ರಿ ಅಂದ್ರೆ ಸರ್ಕಾರವೇ ಖಾತ್ರಿ ಮಾಡಿದೆ 100 ದಿನ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ. ಅದರೊಟ್ಟಿಗೆ ಅಮೃತ್ ಸರೋವರ್ ಅಂತ ಒಂದು ಸ್ಕೀಮ್ ಇದೆ. ಅಮೃತ್ ಸರೋವರ್ ಅಲ್ಲಿ ನಮ್ಮ ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳಿದಾಗ 75 ಕೆರೆಗಳು ನಾವು ಸೆಲೆಕ್ಟ್ ಮಾಡಿದೀವಿ. ಆ ಜಿಲ್ಲೆಯಾದ್ಯಂತ ಆ 75 ಕೆರೆಗಳಿಗೆ ನಾವು ರಿಜುವಿನೇಷನ್ ಮತ್ತೆ ರೀಡೆವಲಪ್ಮೆಂಟ್ ಮಾಡ್ಕೋಬೇಕು. ಅದೆಲ್ಲ ಕೆಲಸ ನಾವು ಮಾಡ್ತಾ ಇದೀವಿ, ಈಗ ಶುರು ಆಗಿದೆ. ಮಳೆಗಾಲ ಬಂದ ಮುಂಚೆನೆ ನಾವು ಕೆಲಸ ಕಂಪ್ಲೀಟ್ ಮಾಡಕ್ಕೆ ಎಲ್ಲ ಪ್ರಯತ್ನ ಮಾಡಿದೀವಿ. ಸೊ ಮೋರ್ ದೆನ್ 85% ಕೆಲಸ ಅದು ಕೂಡ ಆಗಿದೆ. ಮಳೆ ಬರೋಕ್ಕಿಂತ ಮೊದಲೇ ಆಗ್ಬೇಕದು. ಸೊ ಅದೇ ಮೋರ್ ದೆನ್ 85% ಆಗಿದೆ. ಸ್ವಲ್ಪ ಕೆಲಸ ಅಲ್ಲಿ ಸ್ವಲ್ಪ ಜಾಗ ಪೆಂಡಿಂಗ್ ಇದೆ, ಅದು ಕೂಡ ನಾವು ಈಗ ಈ ವಾರಲ್ಲಿ ಮುಂದಿನ ವಾರಲ್ಲಿ ಮುಗಿಸ್ಬಿಡ್ತೀವಿ. 75 ಕೆರೆಗಳು ರಿಜನರೇಟ್ ಆಗುತ್ತೆ. ಅಲ್ಲಿ ಒಂದು ರೀತಿಯಲ್ಲಿ ಕೆರೆ ತುಂಬುವಂತಹ ಪ್ರಕ್ರಿಯೆ ಮಳೆ ಚೆನ್ನಾಗಿ ಬಂದ ಸಮಯದಲ್ಲಿ ಹಾಗೆ ಆಗುತ್ತೆ. ಇದು ಮಳೆಗಾಯ್ತು, ಮಳೆ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೂ ಆಯ್ತು, ಕೆರೆ ರಿಜನರೇಷನ್ಗೂ ಆಯ್ತು. ಅದೇ ರೀತಿಯಲ್ಲಿ ಉದ್ಯೋಗವನ್ನು ಖಾತ್ರಿ ಮಾಡ್ಬಿಟ್ರಿ. ಅದರೊಟ್ಟಿಗೆ ಆರೋಗ್ಯನೂ ಬಹಳ ಮುಖ್ಯ. ಆರೋಗ್ಯ ಬಹಳ ಮುಖ್ಯ. ಸೊ ಅದಕ್ಕೆ ಇದು ನಮ್ಮ ಸರ್ಕಾರದಿಂದ ಒಂದು ಆರೋಗ್ಯ ಕ್ಯಾಂಪ್, ಆರೋಗ್ಯ ಶಿಬಿರ ಅಂತ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಸೊ ಈಗ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ನರೇಗಾ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರಿಗೆ ಎಲ್ಲರಿಗೆ ಒಂದು ಬೇಸಿಕ್ ಹೆಲ್ತ್ ಚೆಕಪ್, ಹೆಲ್ತ್ ಚೆಕಪ್ ಫ್ರೀ ಅಂಡ್ ಬೇಸಿಕ್ ಹೆಲ್ತ್ ಚೆಕ್. ಬೇಸಿಕ್ ಅಂದ್ರೆ ಅವ್ರದ್ದು ಬೇಸಿಕ್ ಬೇಸಿಕ್ ಪ್ಯಾರಾಮೀಟರ್ಸ್, ಬಿಪಿ, ಶುಗರ್, ಅವರದ್ದು ಕಣ್ಣಿನ ಹೆಂಗಾಗಿದೆ, ಅವ್ರ ಏನಾದ್ರು ಹಂಗೆ ಬಾಡಿ ಚೆಕಪ್, ಫುಲ್ ಬಾಡಿ ಚೆಕಪ್ ಇನ್ ಬೇಸಿಕ್ ಮ್ಯಾನರ್. ಆ ಬೇಸಿಕ್ ಮ್ಯಾನರ್ ಅಲ್ಲಿ ಒಂದು ಎಲ್ಲಾ ಕಡೆ ಚೆಕಪ್ ನ ಶುರು ಮಾಡಿದೀವಿ. ಸೊ ನಮ್ಮ ಈಗ ಇನ್ನೂವರೆಗೆ ಇವತ್ತುವರೆಗೆ ನಾನು ನೋಡಿದಾಗ 42% ಆಫ್ ದ ಪಾಪ್ಯುಲೇಷನ್ ವಿಚ್ ಇಸ್ ವರ್ಕಿಂಗ್ ನರೇಗಾ. ನರೇಗಾ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅಲ್ಲಿಗೆ 40% ಜಾಸ್ತಿ ಆರೋಗ್ಯ ಶಿಬಿರ ಆಗಿದೆ. ಇದು ಓನ್ಲಿ ಫಾರ್ ಒಂದು ಜಾಬ್ ಕಾರ್ಡ್ ಹೋಲ್ಡರ್ಸ್, ನರೇಗಾ ನರೇಗಾ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಿ. ಸ್ನೇಹ ಲೋಕಂಡವರು, ಇಲ್ಲಿ ನರೇಗಾದಲ್ಲಿ ಕೆಲಸ ಮಾಡೋರು ಅಂತಂದಾಗ ಒಂದ್ ಪ್ರಶ್ನೆ ಬಂದ್ಬಿಡುತ್ತೆ. ಕುಟುಂಬದಲ್ಲಿ ಒಬ್ಬನು ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ, ಆ ಒಬ್ಬನಿಗಷ್ಟೇನೆ ಸೀಮಿತನಾ ಇಲ್ಲ ಇಡೀ ಕುಟುಂಬಕ್ಕೂ ಸೀಮಿತ ಆಗುತ್ತೆ? ಈಗ ಇಡೀ ಕುಟುಂಬಗೆ ನಾವು ಒಂದು ಇನ್ನೊಂದು ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನ, ಇದು ಬೇರೆ, ಇದು ಬೇರೆ. ಮತ್ತೆ ಇದು ನಮ್ಮ ನೀವು ಕುಟುಂಬಕ್ಕೆ ಕೇಳಿದ್ರೆ ಕುಟುಂಬದೇ ಕೂಡ ನಮ್ಮ ಸರ್ಕಾರದಲ್ಲಿ ಒಂದು ಅವಕಾಶ ಇದೆ, ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನ. ಆ ಸ್ಕೀಮ್ ಅಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಮೆಡಿಕಲ್ ಕಿಟ್, ಬೇಸಿಕ್ ಮೆಡಿಕಲ್ ಕಿಟ್ ಅಲ್ಲಿ ಎಲ್ಲ ಅಂದ್ರೆ ಸ್ಪಿಗ್ಮೋಮೀಟರ್ ಇರಲಿ, ಬ್ಲಡ್ ಪ್ರೆಷರ್ ಚೆಕಪ್ ಇರಲಿ, ಬ್ಲಡ್ ಶುಗರ್ ಚೆಕಪ್, ಎಲ್ಲ ಇಕ್ವಿಪ್ಮೆಂಟ್ಸ್ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ಅಲ್ಲಿ. ಇಟ್ಟಿದೀವಿ ಅದು ಪ್ರತಿ ವಾರಲ್ಲಿ ಒಂದೊಂದು ಹಳ್ಳಿಯಲ್ಲಿ ಹೋಗಿ ನಮ್ಮ ಪಿ ಎಸ್ ಎ ಸ್ಟಾಫ್, ನಮ್ಮ ಎ ಎನ್ ಎಮ್ಸ್ ಮೆಡಿಕಲ್ ಆಫೀಸ್ ಅವರೇ ಬರ್ತಾರೆ, ನಮ್ಮ ಗ್ರಾಮ ಪಂಚಾಯತ್ ಸ್ಟಾಫ್ ಇರ್ತಾರೆ, ನಮ್ಮ ಆಶಾ ವರ್ಕರ್ಸ್ ಇರ್ತಾರೆ, ಎಲ್ಲ ಇಟ್ಕೊಂಡು ಒಂದು ಕ್ಯಾಂಪ್ ಮಾಡ್ತಾರೆ. ಆ ಕ್ಯಾಂಪ್ ಅಲ್ಲಿ ಆ ಹಳ್ಳಿಗಳದ್ದು ಎಲ್ಲರಿಗೆ ಕವರ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದು ಆರೋಗ್ಯ ಶಿಬಿರ ಜೊತೆ ಪ್ಯಾರಲ್ ಆಗಿ ಅದು ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಗ್ರಾಮ ಪಂಚಾಯತ್ ಎಲ್ಲ ಜನರು ಆ ಹೆಲ್ತ್ ಯಾವಾಗ್ಲೂ ಹೆಲ್ತ್ ಚೆಕಪ್ ಅಲ್ಲಿ ಕವರ್ ಆಗಬೇಕು ಅಂತ ಪ್ರಯೋಜನ ನಮ್ಮ ಸರ್ಕಾರದಿಂದ ಆಗಿದೆ. ಸಾಮಾನ್ಯವಾಗಿ ಕೊರೋನಾ ಬಂದಾಗ ಮಾತ್ರ ಹೆಲ್ತ್ ಕಾನ್ಶಿಯಸ್ ಇತ್ತು, ಕೊರೋನಾ ಮುಗಿದ ನಂತರ ಎಲ್ಲ ಹೆಲ್ತ್ ಕಾನ್ಶಿಯಸ್ ಬಿಟ್ಬಿಟ್ರು. ಆದ್ರೆ ಈ ಮಳೆಗಾಲ ಆರಂಭ ಆಗಿರೋದ್ರಿಂದ ಇನ್ನು ಮುಂದೆ ಒಂದಿಷ್ಟು ರೋಗಗಳು ಬರುವಂತ ಸಾಧ್ಯತೆ ಇರೋದ್ರಿಂದ ಪ್ರತಿಯೊಬ್ಬ ಗ್ರಾಮದಲ್ಲಿ ಇರತಕ್ಕಂಥವ್ರು ಕೂಡ ಅವ್ರ ಊರಿನಲ್ಲೇ ಪಂಚಾಯತಿ ಇದೆ, ಹೋಗಿ ಚೆಕ್ ಮಾಡಿಸ್ಕೊಂಡ್ಬಿಡ್ಲಿ ಒಂದ್ಸಾರಿ. ಪಂಚಾಯತಿ ಹೋಗಕ್ಕೆ ಅವಶ್ಯಕತೆ ಇಲ್ಲ, ಅವ್ರ ಹಳ್ಳಿಗಳಲ್ಲಿ ಬರ್ತಾರೆ ನಮ್ಮ ಜನರು. ಕ್ಯಾಂಪ್, ಒಂದು ಕ್ಯಾಂಪ್ ಮಾಡ್ಕೊಡ್ತೀವಿ ಇಲ್ಲಿ, ಒಂದು ಈ ಹಳ್ಳಿಯಲ್ಲಿ ಒಂದು ಕ್ಯಾಂಪ್ ಮಾಡ್ಬಿಡ್ತೀವಿ. ಆ ಕ್ಯಾಂಪ್ ಎಲ್ಲರಿಗೆ ಪ್ರಚಾರ ಕೂಡ ಮಾಡಿಸ್ತೀವಿ ಡಂಗರಿಂದ, ನಮ್ಮ ಎಲ್ಲ ಜನರಿಗೆ ಹಿಡ್ಕೊಂಡು, ನಮ್ಮ ಮೆಂಬರ್ಸ್, ನಮ್ಮ ಅಧ್ಯಕ್ಷ ಮೆಂಬರ್ಸ್ ಗೆ ಹಿಡ್ಕೊಂಡು ಪ್ರಚಾರ ಕೂಡ ಮಾಡಿಸ್ತೀವಿ. ಈ ದಿವಸದಲ್ಲಿ ಇಲ್ಲಿ ಒಂದು ಕ್ಯಾಂಪ್ ಇದೆ, ಮನೆ ಜಾಸ್ತಿ ದೂರ ಇಲ್ಲ, ನಿಮ್ಮ ಹಳ್ಳಿಗಳಿಗೆ ಇರುತ್ತೆ, ಹಳ್ಳಿಗೆ ಹೋಗಿ ಚೆಕಪ್ ಮಾಡ್ಕೋಬಹುದು. ಹಾಗೆ ನಮ್ಮ ಗ್ರಾಮದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಸದಸ್ಯರುಗಳು ಕೂಡ ತಮ್ಮ ಊರಿಗೆ ಯಾವಾಗ ಹೆಲ್ತ್ ಚೆಕಪ್ ಬರ್ತಾರೆ ಅಂತ ಒಂದ್ಸಾರಿ ಅದರ ಮಾಹಿತಿನ ತಿಳ್ಕೊಂಡು ಬಂದಾಗ ಫ್ರೀ ಹೆಲ್ತ್ ಚೆಕಪ್ ಅನ್ನು ಮಾಡ್ಕೋಬಹುದು. ಯಾಕೆ ನಾವು ಸಿಟಿಯಲ್ಲಿ ಸಾಮಾನ್ಯವಾಗಿ ಕೇಳ್ತೀವಿ, ಈಗ ಸ್ನೇಹ ಲೋಕಂಡೆ ಅವರೇ, ವರ್ಷಕ್ಕೆ ಒಂದ್ಸಾರಿ ನಮ್ಮ ಬಾಡಿ ಫುಲ್ ಹೆಲ್ತ್ ಚೆಕಪ್ ಆಗ್ಬಿಡ್ಬೇಕು ಅಂತ, ಅದು ದುಡ್ಡು ಕೊಟ್ಟು ಮಾಡ್ಕೋತೀವಿ. ಆದ್ರೆ ಇಲ್ಲಿ ಹಾಗಲ್ಲ, ಎಲ್ಲವೂ ಕೂಡ ಫ್ರೀ ಚೆಕಪ್ ಇರುತ್ತೆ, ಅದನ್ನ ಮಾಡಿಸ್ಕೊಳ್ಳಿ. ಇವರೆಲ್ಲವೂ ಕೂಡ ಶ್ರಮಜೀವಿಗಳು ನಮ್ಮ ಹಳ್ಳಿಯವರು, ಅದಕ್ಕೆ ನಿಮ್ದೊಂದು ವಿಶೇಷ ಯೋಜನೆ ಕೂಡ ಇರಬೇಕಲ್ವಾ, ಈ ಶ್ರಮ ಅಂತ? ಈ ಶ್ರಮ ಪೋರ್ಟಲ್ ಅಂದ್ರೆ ನಮ್ಮ ಎಲ್ಲ ಕೆಲಸಗಾರರು ವರ್ಕರ್ಸ್ ಅವರು ಸೊ ಕಷ್ಟಪಡೆ ಕೆಲಸ ಮಾಡ್ತಾರೆ, ಶ್ರಮ ಮಾಡ್ತಾರೆ. ಅದಕ್ಕೆ ಒಂದು ಈ ಶ್ರಮ ಪೋರ್ಟಲ್ ಅಲ್ಲಿ ಏನೇನ್ ನಾವು ಮಾಡಿದೀವಿ ಅಂದ್ರೆ, ಬೇರೆ ಬೇರೆ ಇನ್ಶೂರೆನ್ಸ್ ಸ್ಕೀಮ್ ಇರುತ್ತೆ ನಮ್ಮ ಸರ್ಕಾರದಿಂದ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಇರಲಿ, ಸುರಕ್ಷಾ ಬಿಮಾ ಯೋಜನೆ ಇರಲಿ, ಅದು ಎಲ್ಲ ಇನ್ಶೂರೆನ್ಸ್ ಸ್ಕೀಮ್ ಇರುತ್ತೆ. ಅಲ್ಲಿ ಆಕ್ಸಿಡೆಂಟ್ಸ್ ಆಗ್ಲಿ ಅಥವಾ ಅಕಸ್ಮಾತ್ ಡೆತ್ ಆಗ್ಲಿ, ಸೊ ಆ ಎಲ್ಲಾ ಸಿಚುವೇಶನ್ ಬಂದ್ರೆ ಇನ್ಶೂರೆನ್ಸ್ ನಮ್ಗೆ, ನಮ್ಮ ವರ್ಕರ್ಗೆ ಇನ್ಶೂರೆನ್ಸ್ ಸಿಗ್ಬಿಡುತ್ತೆ ಈ ಶ್ರಮ ಪೋರ್ಟಲ್ ಅಲ್ಲಿ. ಅದು ಎಲ್ಲ ಪ್ರೊವಿಷನ್ಸ್ ಅಂದ್ರೆ ನಿಮ್ಮ ನರೇಗಾ ವರ್ಕರ್ಸ್ ಗೆ ಮಾತ್ರ, ಇದು ನರೇಗಾ ವರ್ಕರ್ಸ್ ಗೆ ಮಾತ್ರ. ಈಗ ರಿಜಿಸ್ಟ್ರೇಷನ್, ನರೇಗಾ ವರ್ಕರ್ಗೆ ಯಾರು ರಿಜಿಸ್ಟ್ರೇಷನ್ ಆಗಿದ್ದಾರೆ ನರೇಗಾ ಅಲ್ಲಿ, ಅವರಿಗೆ ಈ ಎಲ್ಲ ಇನ್ಶೂರೆನ್ಸ್ ಸ್ಕೀಮ್ ನಾವು ಸರ್ಕಾರದಿಂದ ಕೊಡ್ತೀವಿ. ಸಾಮಾನ್ಯವಾಗಿ ನಾವು ಈ ಒಂದು ಪ್ರಧಾನ ಮಂತ್ರಿ ಇನ್ಶೂರೆನ್ಸ್ ಇರಬಹುದು ಅಥವಾ ಬ್ಯಾಂಕ್ ನಲ್ಲಿ ಕೆಲವೊಂದು ಇನ್ಶೂರೆನ್ಸ್ ಮಾಡುವಾಗ ಒಂದಿಷ್ಟು ಹಣವನ್ನ ಕಟ್ಟಬೇಕು ಅಂತ ಹೇಳ್ಬಿಡ್ತೀವಿ, 12 ರೂಪಾಯಿ ಇರಬಹುದು ಇಲ್ಲ ಒಂದು 300 ರೂಪಾಯಿ ಇರಬಹುದು, ಹೀಗೆ ಕಟ್ಟಿ ಅಂತ ಹೇಳ್ತೀವಿ. ಈಗ ಒಂದು ನಿಮ್ಮ ನರೇಗಾ ವರ್ಕರ್ಸ್ ಗೆ ಇನ್ಶೂರೆನ್ಸ್ ಸ್ಕೀಮ್ ಇದೆ ಅಂತಂದ್ರೆ, ಇದು ಫ್ರೀ ಇದೆಯಾ? ಇದು ಫ್ರೀ ಅಂದ್ರೆ ಈಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸುರಕ್ಷಾ ಬಿಮಾ ಯೋಜನೆ ನೋಡಿದಾಗ ಅಲ್ಲಿ ಪ್ರತಿ ವರ್ಷ 12 ರೂಪಾಯಿ ಕಟ್ಟಬೇಕು. ಸೊ ಆ 12 ರೂಪಾಯಿ ಏನಿರುತ್ತೆ, ಅವರು ನಮ್ಮ ಲೇಬರ್ ವರ್ಕರ್ ಯಾರಿದ್ದಾರೆ, ನಮ್ಮ ಶ್ರಮಿಕ ಯಾರಿದ್ದಾರೆ, ಅವರಿಗೆ ಅಕೌಂಟ್ ಇಂದ ಆಟೋಮ್ಯಾಟಿಕ್ ಕಟ್ ಆಗುತ್ತೆ. ವರ್ಷದಲ್ಲಿ ಕಟ್ ಆಗುತ್ತೆ ಅವರಿಗೆ 12 ರೂಪಾಯಿ ವರ್ಷಕ್ಕೆ ಕಟ್ ಆದ್ರೆ ಎಷ್ಟು ಇನ್ಶೂರ್ಡ್ ಅಮೌಂಟ್ ಇರುತ್ತೆ? ಜೀವನ ಜ್ಯೋತಿಯಲ್ಲಿ ಇಟ್ 75,000, ಮತ್ತೆ ಸುರಕ್ಷಾ ಬಿಮಾ ಯೋಜನೆ 2 ಲಾಕ್. ಸುರಕ್ಷಾ ಬಿಮಾ ಯೋಜನೆಯಲ್ಲಿ 2 ಲಾಕ್ ಅಂತಂದ್ಬಿಟ್ರೆ ಅಲ್ಲಿ 12 ರೂಪಾಯಿ ಕಟ್ಟರೆ ಸಾಕಾಗುತ್ತಾ? ಅಲ್ಲ, ಅಲ್ಲಿ ನಾವು ಕೊಡಬೇಕು ಪ್ರತಿ ದಿನದ 1 ರೂಪಾಯಿ ಅಂದ್ರೆ 330 ರೂಪೀಸ್ ಪ್ರತಿ ವರ್ಷದ್ದು ಕೊಡಬೇಕು. ಸೊ ಅದು ಅಮೌಂಟ್ ಅವರೇ ಸ್ವತಃ ಕಟ್ಟಬೇಕು ಅಂತ ಇಲ್ಲ, ಅವರು ಆಟೋಮ್ಯಾಟಿಕ್ ಕಟ್ ಆಗ್ಬಿಡತ್ತೆ. ಸೊ ಆ ಪ್ರಯೋಜನ ಕೂಡ ನಾವು ಮಾಡಿದೀವಿ. ಅಂದ್ರೆ ಅವರ ಕುಟುಂಬಕ್ಕೆ ಭದ್ರತೆಯನ್ನ ಈ ಮೂಲಕ ಒದಗಿಸ್ತಾ ಇದ್ದೀರಿ. ಒಂದು ಇನ್ಶೂರೆನ್ಸ್, ಅವರಿಗೆ ಏನಾದ್ರೂ ಅನಾಹುತಗಳು ಅಪಘಾತಗಳು ನಡೆದಂತಹ ಸಮಯದಲ್ಲಿ ಈ ಇನ್ಶೂರೆನ್ಸ್ ಹಣದಿಂದ ಅವರು ಒಂದು 75,000 ರೂಪಾಯಿಯನ್ನ ಒಂದು ಸ್ಕೀಮ್ ಅಲ್ಲಿ, ಇಲ್ಲ 2 ಲಕ್ಷ ರೂಪಾಯಿಯನ್ನ ಇನ್ನೊಂದು ಸ್ಕೀಮ್ ಅಲ್ಲಿ ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಸರ್ಕಾರ ಕೊಡ್ತಾ ಇದೆ. ಇನ್ನು PMJJY ಒಂದು ಇದೆ, ಅದೇ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಆ ಸ್ಕೀಮ್ ಅಲ್ಲಿ 12 ರೂಪೀಸ್ ಕೊಡಬೇಕು ಅಂತ ಪ್ರಯೋಜನ ಇದೆ. ಮತ್ತೆ ಇನ್ನೊಂದು ಸುರಕ್ಷಾ ಬಿಮಾ ಯೋಜನೆ, ಅಲ್ಲಿ 330 ರೂಪೀಸ್ ಕಟ್ಟಬೇಕು ಅಂತ ಪ್ರಯೋಜನ ಇದೆ. ಆದರೆ ಇವರು ಈ ಶ್ರಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು, ಈಗ ಈ ಶ್ರಮ್ ಪೋರ್ಟಲ್ ಒಂದು ಗವರ್ಮೆಂಟ್ ಆಫ್ ಇಂಡಿಯಾದ ಪೋರ್ಟಲ್ ಅಲ್ಲಿ ಎಲ್ಲ ಲೇಬರ್ ರಿಜಿಸ್ಟರ್ ಆಗ್ಬೇಕು ಅಂತ ಇದೆ. ಸೊ ಅವರ ಲೇಬರ್ ರಿಜಿಸ್ಟರ್ ಆದ್ರೆ ಅವರಿಗೆ ಲೇಬರ್ ಗೆ ಏನೇನ್ ಬೆನಿಫಿಟ್ ಸಿಗ್ಬೇಕು, ಈಗ ಹೊಸ ಏನಾದ್ರು ಸ್ಕೀಮ್ ಬರುತ್ತೆ ಅಥವಾ ಏನಾದ್ರು ಹಂಗೆ ಆಗತ್ತೆ ಲೇಬರ್ ರಿಕ್ವೈರ್ಮೆಂಟ್. ಕೊರೋನಾ ಪೀರಿಯಡ್ ನಲ್ಲಿ ನೋಡಿದಿವಿ ಅವರಿಗೆ ಆ ಒಂದು ರಿಜಿಸ್ಟರ್ ಆದಂತವರಿಗೆ ಎಲ್ಲರಿಗೂ ಕೂಡ ಹಣವೂ ಕೂಡ ಸಂದಾಯ ಆಯ್ತು. ಸೊ ಅದೆಲ್ಲ ಪ್ರೊವಿಜನ್ ಮಾಡಕ್ಕೆ ಬಂದು, ಮತ್ತೆ ನಮ್ಮ ದೇಶದಲ್ಲಿ ಇಷ್ಟು ಜಾಸ್ತಿ ಲೇಬರ್ ಇದ್ದಾರೆ, ಅವರೆಲ್ಲರಿಗೆ ಬೆನಿಫಿಟ್ಸ್ ಸಿಗ್ಬೇಕು, ಅವರಿಗೆ ಸೌಲಭ್ಯ ಸಿಗ್ಬೇಕು, ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗ್ಬೇಕು. ಸೊ ಕ್ಯಾನ್ ಬಿ ರೆಕಾರ್ಡೆಡ್ ಇನ್ ಎನಿ ಆಫ್ ದ ಗವರ್ಮೆಂಟ್ ರೆಕಾರ್ಡ್ಸ್. ಆ ನೋಡಕ್ಕೆ ಈ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ತಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದಾಗ ಅವರಿಗೆ ಅನಾಹುತಗಳಾಗುತ್ತೆ. ಅದು ಏನು ಅನಾಹುತಗಳಾದಾಗ ಈ ಅನಾಹುತನು ಸೇರ್ಕೊಳ್ಳುತ್ತೆ, ಅದರ ಬದಲು ಅವರು ರಿಜಿಸ್ಟರ್ ಆಗ್ಬಿಡ್ಲಿ, ರಿಜಿಸ್ಟರ್ ಆಗ್ಲಿ, ಮತ್ತೆ ಅವ್ರದ್ದು ಏನೇನು ಸ್ಕೀಮ್ ಇದೆ ಅದು ಕೂಡ ಅವರಿಗೆ ಬೆನಿಫಿಟ್ ಸಿಗ್ಲಿ, ಅವ್ರದ್ದು ಒಳ್ಳೆ ಆಗ್ಲಿ. ಮತ್ತೆ ಏನಾದ್ರು ಹಂಗೆ ಇದ್ರೆ ನಮ್ಮ ಗ್ರಾಮ ಪಂಚಾಯತಲ್ಲಿ ನರೇಗಾ ಸ್ಟಾಫ್ ಇರ್ತಾರೆ, ನಮ್ಮ ತಾಲೂಕ್ ಪಂಚಾಯತ್ ನರೇಗಾ ಸ್ಟಾಫ್ ಇರ್ತಾರೆ, ಅವರಿಗೆ ಸಹಾಯ ತಗೊಂಡು ರಿಜಿಸ್ಟ್ರೇಷನ್ ಕೆಲಸಕ್ಕೆ ಅವರೇ ಹೋಗ್ಬಹುದು. ಅಂದ್ರೆ ಸುಲಭವಾಗಿ ಪಂಚಾಯತ್ಗೆ ಹೋಗಿ ನಾನು ರಿಜಿಸ್ಟರ್ ಮಾಡ್ಕೋತೀನಿ ಅಂತಂದ್ರೆ ಪಂಚಾಯತ್ನಲ್ಲಿ ಇರತಕ್ಕಂತ ಸದಸ್ಯರೇ ಅವರಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಹಾಗೇನೆ ಜಾಬ್ ಕಾರ್ಡ್ ಕೊಡೋರಿಗೆ ಜಾಬ್ ಕಾರ್ಡ್ ಅನ್ನು ಕೊಡ್ತಾರೆ, ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ. ಇಲ್ಲ, ಅವರಿಗೆ ದಾಖಲೆಗಳನ್ನು ತಗೊಂಡೋದ್ರೆ ಆಯ್ತು. ಅದು ಏನು ವಿಶೇಷ ದಾಖಲೆ ಅಲ್ಲ, ಆಧಾರ್ ಕಾರ್ಡ್ ಅಷ್ಟೇನೆ. ಅದನ್ನು ತಗೊಂಡೋಗ್ಬಿಟ್ರೆ ಅವರು ರಿಜಿಸ್ಟರ್ ಮಾಡಿಕೊಂಡು ಈ ಎಲ್ಲ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತಂದ್ರೆ ಅವರು ಪಂಚಾಯತಿಯನ್ನ ಭೇಟಿ ಮಾಡಬೇಕು ಅಂತ ಅಂದ್ಬಿಟ್ರಿ. ಅದನ್ನ ಬಿಟ್ಟು ನರೇಗಾ ಯೋಜನೆಯ ಸದಸ್ಯರುಗಳಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನರೇಗಾ ಯೋಜನೆಯಲ್ಲಿ ಒಂದು ಉದ್ಯೋಗ ಖಾತ್ರಿದು ಒಂದು ಒಳ್ಳೆ ಯೋಜನೆ. ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರು ಬಡವರು ಇದ್ದಾರೆ ಅವರಿಗೆ ಏನು, ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಸಿಟಿಗೆ ಬರಬೇಕು ಕೆಲಸ ಮಾಡಕ್ಕೆ, ಅಥವಾ ಕೆಲಸ ಸಿಗಲ್ಲ, ನಮ್ಮ ಅಗ್ರಿಕಲ್ಚರ್ ನಮ್ಮ ರೈತದ ಕೆಲಸ ಕೂಡ ಪೂರ್ಣ ವರ್ಷ ಇರಲ್ಲ, ಒಂದ್ ಸೀಸನ್ ಇರುತ್ತೆ, ಈಗ ಸೀಸನ್ ಶುರು ಆಗತ್ತೆ, ಅವಾಗ ಅವರೇ ಅಗ್ರಿಕಲ್ಚರ್ ಅಂದ್ರೆ ಫಾರ್ಮಿಂಗ್ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಬಟ್ ಆ ಬೇರೆ ಸೀಸನ್ ಅಲ್ಲಿ ಅವ್ರಿಗೆ ಏನ್ ಕೆಲಸ ಸಿಗ್ಬೇಕು ಆ ಎಲ್ಲ ಕೆಲ್ಸಾಗೆ ಒಂದು ನರೇಗಾ ಒಂದು ಒಳ್ಳೆ ಆಪ್ಷನ್. ಸೊ ಈ ನರೇಗಾ ಸ್ಕೀಮ್ ಯಾರ್ಯಾರಿಗೆ ಕೆಲಸ ಬೇಕಾಗತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಇಲ್ಲ ನರೇಗಾ ಕೆಲಸಕ್ಕೆ ಬರಬಹುದು. ಮತ್ತೆ ಈ ಕೆಲಸ ಈ ನರೇಗಾ ಸ್ಕೀಮ್ ಇಂದ ಬೇರೆ ಅಸೆಟ್ಸ್ ಕೂಡ ನಮ್ಗೆ ಪ್ರೊಡ್ಯೂಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಾವು ನರೇಗಾ ಕೆಲಸದಿಂದ ಪ್ಲೇ ಗ್ರೌಂಡ್ ಸ್ಕೂಲ್ ಪ್ಲೇ ಗ್ರೌಂಡ್ ಮಾಡ್ತೀವಿ. ಸೊ ನಮ್ಮ ನೀವು ನೋಡಿದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ತುಂಬಾ ಕಡೆ ಶಾಲೆಯ ಪ್ಲೇ ಗ್ರೌಂಡ್ ಇರಲ್ಲ, ಆಟ ಆಡೋದ್ ಮೈದಾನ ಇರಲ್ಲ, ನಮ್ಮ ಮಕ್ಕಳಲ್ಲಿ ಆಟ ಆಡ್ಬೇಕು, ಅವ್ರಿಗೆ ಕೂಡ ಆಟ ಆಡಕ್ಕೆ ಒಂದು ಗ್ರೌಂಡ್ ಬೇಕು. ಆ ಎಲ್ಲ ಕೆಲಸ ಮಾಡ್ತೀವಿ, ಸ್ಕೂಲ್ ಕಂಪೌಂಡ್ ಮಾಡ್ತೀವಿ, ಅಂಗನವಾಡಿ ಬಿಲ್ಡಿಂಗ್ಸ್ ಮಾಡ್ತೀವಿ. ಈಗ ನಮ್ಮ ಇಂಡಿವಿಜುವಲ್ ನಮ್ಮ ರೈತಗಳು ಅವ್ರ ಇಂಡಿವಿಜುವಲ್ ಮನೆ ತೋಟ ಅಲ್ಲಿ ಮನೆಯಲ್ಲಿ ನರೇಗಾ ಕೆಲಸ ತಗೊಂಡು ಮಾಡ್ಕೋಬಹುದು. ಅದೆಲ್ಲ ಪ್ರೊವಿಜನ್ಸ್ ಇದೆ. ಈ ನರೇಗಾ ಸ್ಕೀಮ್ ಇಸ್ ಅ ವೆರಿ ಬಿಗ್, ಇಟ್ಸ್ ಅ ವೆರಿ ಬ್ರಾಡ್ ಸ್ಕೀಮ್ ವಿತ್ ಕನ್ವರ್ಜೆನ್ಸ್ ವಿತ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಎಲ್ಲ ಡಿಪಾರ್ಟ್ಮೆಂಟ್ಸ್ ನಮ್ಮ ಜೊತೆ, ನಮ್ಮ ಸೋಷಿಯಲ್ ಫಾರೆಸ್ಟ್ ಇರಲಿ, ಹಾರ್ಟಿಕಲ್ಚರ್ ಇರಲಿ, ಅಗ್ರಿಕಲ್ಚರ್ ಇರಲಿ, ಸೆರಿಕಲ್ಚರ್ ಇರಲಿ, ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕನ್ವರ್ಜೆನ್ಸ್ ಇದೆ. ಸೊ ದಿಸ್ ಇಸ್ ನಾಟ್ ಓನ್ಲಿ ಸ್ಕೀಮ್ ಅಬೌಟ್ ಎಂಪ್ಲಾಯ್ಮೆಂಟ್ ಜನರೇಷನ್, ಇಟ್ ಸ್ಕೀಮ್ ಅಬೌಟ್ ಡೆವಲಪ್ಮೆಂಟ್ ಆಲ್ಸೋ, ಸೋಷಿಯಲ್ ಡೆವಲಪ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಅದಕ್ಕೆ ಜಾಸ್ತಿ ಜನ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಮುಂದೆ ಬರಕ್ಕೆ ಇಷ್ಟೇ ಇದ್ರೆ, ಆಸಕ್ತಿ ಇದ್ರೆ, ಅವ್ರಿಗೆ ಬಂದು ಈ ಕೆಲಸದ ಲಾಭ ತಗೋಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗ್ಬೇಕು, ನಾಟ್ ಓನ್ಲಿ ಆಫ್ ಯೋರ್ ಪೀಪಲ್ ಬಟ್ ಆಲ್ಸೋ ಆಫ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ಇರಲಿ, ಸ್ಕೂಲ್ ಬಿಲ್ಡಿಂಗ್ಸ್ ಇರಲಿ, ನಮ್ಮ ಹಾಸ್ಪಿಟಲ್ಸ್ ಇರಲಿ, ಅದೆಲ್ಲ ಆಗಕ್ಕೆ ನರೇಗಾ ಕ್ಯಾನ್ ಬಿ ಅ ವೆರಿ ಗುಡ್ ವಾಟ್ ಯು ಕಾಲ್ ಕ್ಯಾಟಲಿಸ್ಟ್. ಅಂದ್ರೆ ಒಟ್ಟಿನಲ್ಲಿ ನರೇಗಾ ಯೋಜನೆ ಒಂದು ರೀತಿಯಲ್ಲಿ ಗ್ರಾಮಾಭಿವೃದ್ಧಿಗೆ ಪೂರಕವಾಗಿರುತ್ತೆ, ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ಹತ್ತು ಹಲವು ಸೌಲಭ್ಯಗಳು ಸಿಗುತ್ತೆ. 100 ದಿನಗಳ ಗ್ಯಾರಂಟಿ ಕೆಲಸ ಅಂತೂ ಕೊಡುವಂತಹ ವ್ಯವಸ್ಥೆ ಇದೆ. ಅದರಲ್ಲಿ ಅವರ ತೋಟವನ್ನಾದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಸಾರ್ವಜನಿಕ ಉಪಯುಕ್ತ ಕೆಲಸಗಳನ್ನಾದ್ರೂ ಮಾಡಿ ಅವರ ಮತ್ತು ಅವರ ಊರು ಎಲ್ಲವೂ ಕೂಡ ಸಮೃದ್ಧವಾಗಿ ಬೆಳೆಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಿ. ಈ ಪ್ರತಿಯೊಬ್ಬರನ್ನು ಕೂಡ ಹೆಚ್ಚಿಗೆ ದೂರ ಹೋಗಬೇಕು ಅಂತಿಲ್ಲ, ಮಾಹಿತಿ ಬೇಕು ಅಂದ್ರೆ ಪಂಚಾಯತ್ ಹೋಗ್ಲಿ, ಅಲ್ಲಿ ಪಿಡಿಒ ಇರ್ತಾರೆ, ಇಲ್ಲ ಅಂತಂದ್ರೆ ಅಲ್ಲಿ ಊರಿನಲ್ಲಿ ಇರತಕ್ಕಂತಹ ಕೆಲವೊಂದು ಸದಸ್ಯರುಗಳು ಈಗಾಗಲೇ ಬೆನಿಫಿಟ್ ತಗೊಂಡಿದವರು ಇದಾರಲ್ಲ, ಅವರನ್ನ ಕೇಳಿಬಿಟ್ರೆ ಅವರಿಗೆ ಪೂರ್ತಿ ವಿವರ ಸಿಗುತ್ತೆ. ಈಗ ನರೇಗಾ ಬಗ್ಗೆ ಎಲ್ಲ ನಮ್ಮ ಜನರಿಗೆ ಒಂದು ಐಡಿಯಾ ಇದ್ದೇ ಇರುತ್ತೆ. ಸೊ ಇಲ್ಲಿ ಅವರು ಪಂಚಾಯತ್ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ವಾರ್ಡ್ ಲೆವೆಲ್ ಅಲ್ಲಿ ನಮ್ಮ ಮೆಂಬರ್ಸ್ ಇರ್ತಾರೆ, ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಕೂಡ ಸಹಾಯ ಮಾಡ್ತಾರೆ. ಮತ್ತೆ ನೀವು ಹೇಳಿದ ಪ್ರಕಾರ ಆಲ್ರೆಡಿ ನರೇಗಾ ವರ್ಕರ್ಸ್ ರಿಜಿಸ್ಟರ್ ಆಗಿದ್ದಾರೆ, ಅವರಿಗೂ ಕೂಡ ಅವರನ್ನ ಕೇಳಿದ್ರೆ ಆಕ್ಚುಯಲ್ ಪಿಕ್ಚರ್ ಸಿಕ್ಬಿಡುತ್ತೆ. ಅವರಿಗೆ ಒಂದು ಬೇರ್ ಫುಟ್ ಟೆಕ್ನಿಷಿಯನ್ ಇರ್ತಾರೆ, ನಮ್ಮ ಗ್ರಾಮ ಕಾಯಕ ಮಿತ್ರ ಅವರು ಕೂಡ ನಮ್ಮ ಗ್ರಾಮಲ್ಲಿ ಇರ್ತಾರೆ. ಸೊ ಎಲ್ಲಾ ಸ್ಟಾಫ್ ನರೇಗಾದ್ರೆ ನಾವು ಇದು ಅಪಾಯಿಂಟ್ ಮಾಡಿದೀವಿ ರೈತರಿಗೆ ಸಹಾಯ ಮಾಡುವುದಕ್ಕೆ, ಗ್ರಾಮದಲ್ಲಿ ವಾಸಿಸುವಂತವ್ರಿಗೆ ಸಹಾಯ ಮಾಡೋದಕ್ಕೆ ನೀವು ಎಲ್ಲ ರೀತಿಯ ಯೋಜನೆಗಳನ್ನು ಹಾಕೊಂಡಿದ್ದೀರಿ. ಅವರು ಅದರ ಉಪಯೋಗವನ್ನು ಪಡ್ಕೊಂಡಾಗ ಮಾತ್ರ ಈ ಯೋಜನೆ ಸಾರ್ಥಕ್ಯವನ್ನು ಪಡ್ಕೊಳ್ಳುತ್ತೆ. ಈ ಸಾರ್ಥಕ್ಯವನ್ನು ಪಡ್ಕೊಂಡು ಅವರು ಎಲ್ಲರನ್ನೂ ಕೂಡ ಅದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸರ್ಕಾರ ಯೋಜನೆ ತಂದಿದೆ, ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನೀವೆಲ್ಲ ಸಿದ್ಧರಾಗಿ ಪಡ್ಕೊಂಡು ನಿಮ್ಮ ಜೀವನವನ್ನು ಭದ್ರವಾಗಿ ಕಟ್ಕೊಳ್ಳಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೆ ನರೇಗಾ ಯೋಜನೆ ಈ ಕಾರ್ಯಕ್ರಮದ ಕುರಿತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ಸ್ನೇಹಲ್ ಸುಧಾಕರ್ ಲೋಕಾಂಡೆ ಇವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಕೆಳಗಡೆ ಈಗ ತರೀಕೆರೆ ತಾಲೂಕು ಮುಗುಳಿಯ ನಾಗರತ್ನಮ್ಮ ಮತ್ತು ತಂಡದವರಿಂದ ಬೀಗರ ಜರಿಯುವ ಪದ ಕೇಳೋಣ. ಬಾಜ ಬಿಡರಯ್ಯ

ತೊಡರೆಗೆ ಮಣ್ಣ ತುಳಿಯ ಕುಂಬಾರಣ್ಣ ಶೋಭನವೇ ಚಂದ ಕುಮಾರಣ್ಣ ಕಾರ ಗಾವಣ್ಣ ಕಾರ ಕಾರಾಗೆ ಮಾರ್ವಾಡ್ಯಾರಂಗೆ ನೋಡಿದ್ದು ನಿಮ್ಮ ಮಾರ ನೋಡಿದ್ದು ನಿಮ್ಮ ಮಾರ ಇದುವರೆಗೂ ತರೀಕೆರೆ ತಾಲೂಕು ಮುಗುಳಿಯ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಬೀಗರ ಜರಿಯುವ ಪದ ಕೇಳಿದ್ರಿ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲ್ಲೂರು, ಶಿವಮೊಗ್ಗ ತಾಲೂಕು. ಇಲ್ಲಿ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ 10 ದಿನಗಳ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ರೈತರು, ಕಾರ್ಮಿಕರು, ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿದ್ದು, ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಯು ಇದೇ ತಿಂಗಳ 10ನೇ ತಾರೀಕಿನಿಂದ ಪ್ರಾರಂಭವಾಗಲಿದ್ದು, ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಶಿವಮೊಗ್ಗ ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ ಇವರ ಮೊಬೈಲ್ ನಂಬರ್ 8-7-2-2-3-8-4-5-4-1. ಮತ್ತೊಮ್ಮೆ 8-7-2-2-3-8-4-5-4-1. ಮತ್ತೊಂದು ಸಂಖ್ಯೆ 9-7-4-3-4-2-9-5-9-5. ಪ್ರಕಟಣೆ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ.

ಕೆರೆಯಲ್ಲಿ ನೀರಿದ್ರ ಚೆನ್ನ, ಹೊಲದಲ್ಲಿ ಹಸಿರಿದ್ರ ಚೆನ್ನ, ಕೆರೆಯಲ್ಲಿ ನೀರಿದ್ರ ಚೆನ್ನ, ಹೊಲದಲ್ಲಿ ಹಸಿರಿದ್ರ ಚೆನ್ನ, ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ ಉಸಿರು, ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ.